ಆತ್ಮೀಯ ಕೆಳಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನ ಬಾಧಿಸುವಂತ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಶಿವಮೊಗ್ಗ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರ ಸಹ ಪ್ರಾಧ್ಯಾಪಕರಾದಂತಹ ಎಸ್ ಜೆ ಕಿರಣ್ ಕುಮಾರ್ ಅವರು. ನಮಸ್ಕಾರ ಕಿರಣ್ ಕುಮಾರ್ ಅವರೇ. ನಮಸ್ಕಾರ. ಮೊದಲಿಗೆ ಈ ಅಡಿಕೆ ಬೆಳೆಗೆ ಬರುವಂತ ಕೊಳೆ ರೋಗದ ಪರಿಚಯವನ್ನ ಮಾಡಿಕೊಡ್ತೀರಾ, ಮತ್ತೆ ಇದರ ಪ್ರಸ್ತುತ ಒಂದು ಸ್ಥಿತಿಗತಿ ಹೇಗಿದೆ ಅಂತ? ಪ್ರಮುಖವಾಗಿ ಅಡಿಕೆ ಬೆಳೆನ ಬಾಧಿಸತಕ್ಕಂತ ರೋಗಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಕಾಯಿ ಕೊಳೆ ರೋಗ ಅಥವಾ ಮಹಲೆ ರೋಗ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ನಮ್ಮ ಅಡಿಕೆ ಬೆಳೆನ ಹೆಚ್ಚಾಗಿ ಬಾಧಿಸುತ್ತೆ. ಇದು ಸಾಮಾನ್ಯವಾಗಿ ಜೂನ್, ಜುಲೈ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸೋದ್ರಿಂದ, ಜೊತೆಗೆ ಅಡಿಕೆಯಲ್ಲಿ ಆರ್ಥಿಕವಾಗಿ ನಮಗೆ ಲಾಭ ತಂದು ಕೊಡ್ತಕ್ಕಂತಹ ಇಳುವರಿಯನ್ನು ಕೊಡ್ತಕ್ಕಂತಹ ಅದು ಅಡಿಕೆನೇ ಆಗಿರೋದ್ರಿಂದ ಇದು ಅಡಿಕೆನೇ ಬಾಧಿಸುತ್ತೆ. ನಂತರದಲ್ಲಿ ತೀವ್ರತೆ ಜಾಸ್ತಿ ಆದಾಗ ಮತ್ತೆ ವಾತಾವರಣ ತುಂಬಾ ಪೂರಕವಾದ ಸಮಯದಲ್ಲಿ ಸುಳಿಗೂ ಸ್ವಲ್ಪ ಬಾಧಿಸೋದಿರುತ್ತೆ. ಪ್ರಮುಖವಾಗಿ ಅಡಿಕೆಗೆ ಬಾಧಿಸೋದು ಏನಕ್ಕಪ್ಪ ಅಂದ್ರೆ, ಅಡಿಕೆ ಜೂನ್ ಜುಲೈ ಆಗ ಸಮಯದಲ್ಲಿ ನಾವು ಹೆಚ್ಚಿನ ಮಳೆನ ನೋಡ್ತಿದ್ದೀವಿ. ವಾರ್ಷಿಕವಾಗಿ ನಮಗೆ 1500 ರಿಂದ 2000 ಮಿಲಿಮೀಟರ್ ಮಳೆ ಬೀಳ್ತಕ್ಕಂತಹ ಪ್ರದೇಶಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ಜೊತೆಗೆ ಇದು ಶಿಲೀಂಧ್ರದಿಂದ ಬರ್ತಕ್ಕಂತಹ ರೋಗ ಆಗಿರೋದ್ರಿಂದ ಇದು ಪೂರಕವಾದಂತಹ ವಾತಾವರಣ ಯಾವಾಗ ಲಭಿಸುತ್ತೆ ಅಂತ ಸಮಯದಲ್ಲಿ ಮಾತ್ರ ಇದು ಅಡಿಕೆಗಳನ್ನ ಬಾಧಿಸುತ್ತೆ. ತನಗೆ ಪೂರಕವಾದ ವಾತಾವರಣ ಇಲ್ಲ ಅಂದ್ರೆ ಇದು ಸತ್ತಾವಸ್ಥೆಯಲ್ಲಿ ಬಿದ್ದಂತಹ ಅಡಿಕೆ, ರೋಗ ಬಾಧಿತ ಬಿದ್ದಂತಹ ಅಡಿಕೆಗಳಿದೆ ಅಂತೆ. ಅದ್ರ ಮೂಲಕ ಮಣ್ಣಲ್ಲಿ ಸೇರ್ಬಿಟ್ಟು ಇದು ತನ್ನ ಜೀವನ ಚಕ್ರವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರುತ್ತೆ. ಅಲ್ಲದೆ ಪೂರಕವಾದ ಲಭ್ಯ ವಾತಾವರಣ ಸಿಕ್ಕಾಗ ಇದು ನಮ್ಮ ಅಡಿಕೆ ಗೊನೆಗಳಿಗೆ, ಅಡಿಕೆ ಕಾಯಿಗಳಿಗೆ ಬಾಧಿಸುತ್ತೆ. ಇದರಿಂದ ನಾವು ಯಾವುದೇ ತರತಕ್ಕಂತಹ ನಿರ್ವಹಣಾ ಕ್ರಮಗಳನ್ನಾಗ್ಲಿ ಮುಂಜಾಗ್ರತಾ ಕ್ರಮಗಳನ್ನಾಗ್ಲಿ ಅನುಸರಿಸದೇ ಇರತಕ್ಕಂಥ ಸಮಯದಲ್ಲಿ ಅಡಿಕೆಗೆ ಸಂಪೂರ್ಣವಾಗಿ ಈ ರೋಗ ಬಾಧಿಸೋದ್ರಿಂದ ಇಳುವರಿಯಲ್ಲಿ ಹೆಚ್ಚಿನ ನಷ್ಟ ಉಂಟಾಗುತ್ತದೆ. ಅಲ್ಲದೇನೆ ಈಗ ಶೇಕಡಾ ಇದರ ಪರಿಣಾಮವನ್ನ ನೋಡಿದಾಗ 10-90% ಇಳುವರಿಯಲ್ಲಿ ನಷ್ಟ ಉಂಟಾಗಿರೋದನ್ನು ಮತ್ತೆ ಹೆಚ್ಚಿನ ಕಾಯಿಗಳು ಬಾಧಿಸೋದು, ಅಲ್ಲದೆ ಈ ರೋಗ ಇನ್ನೂ ತೀವ್ರತೆಗೊಂಡಾಗ ಮಳೆಗಳ ಹೀಗೆ ಕಂಟಿನ್ಯೂ ಆದ್ರೆ ಅಕ್ಟೋಬರ್ ನವೆಂಬರ್ ಟೈಮ್ ತನಕನು ಇದೇ ತರ ಮಳೆ ಬೀಳೋದ ಪ್ರಮಾಣ ಬಂದಾಗ, ಜೊತೆಗೆ ಸತತವಾಗಿ ಮಳೆ ಬಂದ್ರೆ ಈ ರೋಗ ಬರುತ್ತೆ ಅಂತಲ್ಲ, ಇದಕ್ಕೆ ಪೂರಕವಾದ ವಾತಾವರಣ ಯಾವಾಗಪ್ಪ ಅಂದ್ರೆ ಸತತವಾಗಿ ಮಳೆ ಬಂದು ಸ್ವಲ್ಪ ಬಿಸಿಲು ಮತ್ತೆ ಮೋಡದಿಂದ ಕೂಡಿರತಕ್ಕಂಥ ವಾತಾವರಣ ಇದು ಅಭಿವೃದ್ಧಿಗೆ ಮತ್ತೆ ಇದರದ್ದು ಜೀವನ ಚಕ್ರ ಉಲ್ಬಣಗೊಳ್ಳೋದಕ್ಕೆ ಇದು ತುಂಬಾ ಪೂರಕವಾಗಿರುತ್ತೆ. ಅಲ್ದೇನೆ ಬಿಸಿಲು ಬಿದ್ದ ಸಮಯದಲ್ಲಿ ನಾವು ಕಾಯಿ ಕೊಳೆಗಳು ನೋಡೋದಾದ್ರೆ ಎರಡು ತರ ಕಾಣಿಸುತ್ತೆ ನಮಗೆ, ಒಂದು ನೀರ್ ಕೊಳೆ ಅಂತ ಹೇಳ್ತೀವಿ, ಇನ್ನೊಂದು ಬೂದ್ ಕೊಳೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಎರಡು ಕೊಳೆ ರೋಗದಲ್ಲಿ ಬರ್ತಕ್ಕಂಥ ಎರಡು ವಿವಿಧ ಲಕ್ಷಣಗಳು. ನೀರ್ ಕೊಳೆ ಅಂದ್ರೆ ನಮಗೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಈ ಎಲೆ ತೊಟ್ಟುಗಳು ಏನಿರುತ್ತೆ ಅದ್ರ ಮೇಲ್ಗಡೆ ನೀರಿಂದ ಒದ್ದೆಯಾಗತಕ್ಕಂತಹ ಮಚ್ಚೆಗಳ ತರ ಕಾಣಿಸುತ್ತೆ. ನಂತರದಲ್ಲಿ ಸಾಧಾರಣವಾಗಿ ಜೂನ್ ಜುಲೈ ಅವಧಿಯಲ್ಲಿ ಕಾಣಿಸುತ್ತೆ. ನಂತರದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ತರ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಡಿಕೆ ಮೇಲ್ಗಡೆ ಪೀಠ ಏನಿರುತ್ತಲ್ಲ ಬಿದ್ದಂತಹ ಕಾಯಿಗಳನ್ನ ನೋಡಿದಾಗ ಮೇಲ್ಗಡೆ ಪೀಠ ಅಂತ ತೆಗೆದಾಗ ಅದ್ರೊಳಗಡೆ ಈ ಹತ್ತಿ ಆಕಾರದ ಬಿಳಿ ಬಣ್ಣದ ಫಂಗಸ್ ಬೆಳೆದಿರುತ್ತೆ. ಈ ಬೂಸ್ಟ್ ಅಂತ ಹೇಳ್ತೀವಿ, ಬೂದಿ ಬಣ್ಣ ಆಕಾರದಂತಹ ಫಂಗಸ್ ಬೆಳೆದಿರೋದ್ರಿಂದ ಇದನ್ನ ಬೂದು ಕೊಳೆ ಅಂತ ಹೇಳ್ತೀವಿ. ಈ ಬಿದ್ದಂತಹ ಕಾಯಿಗಳನ್ನ ಸೂಕ್ಷ್ಮ ನೋಡಿದಾಗ ಇದರಲ್ಲಿ ಫೈಟಾಪ್ತರ ಮೇಡಿ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ, ಇದು ಹೆಚ್ಚಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಹೊಂದ್ಕೊಂಡು ಬೀಳ್ತಕ್ಕಂತಹ ಒಂದು ಶಿಲೀಂಧ್ರ ಆಗಿರುತ್ತೆ. ಆದ್ರಿಂದ ಈ ಶಿಲೀಂಧ್ರದಿಂದಾಗಿ ನಮಗೆ ಸಾಧಾರಣವಾಗಿ ಹತೋಟಿ ಕ್ರಮಗಳನ್ನು ಅನುಸರಿಸದೇ ಇದ್ದಾಗ ಸಂಪೂರ್ಣವಾಗಿ ನಷ್ಟವನ್ನು ಉಂಟು ಮಾಡತಕ್ಕಂತಹ ಸಾಮರ್ಥ್ಯವನ್ನು ಈ ರೋಗ ಹೊಂದಿರುತ್ತೆ. ಅಂದ್ರೆ ಈ ವರ್ಷದಲ್ಲಿ ಈ ಅಡಿಕೆ ಕೊಳೆ ರೋಗದ ಸ್ಥಿತಿಗತಿ ಹೇಗಿದೆ ಅಂತೀರಾ? ಅಂದ್ರೆ ಏನಾಗಿದೆ ಅಂದ್ರೆ ಈಗ ಕಳೆದ ವರ್ಷ 2024ರಲ್ಲಿ ನಮಗೆ ವಾರ್ಷಿಕ ಮಳೆಗಿಂತ ಸ್ವಲ್ಪ ಅಧಿಕವಾಗಿನೇ ನಾವು ಮಳೆಯನ್ನ ನೋಡಿದ್ವಿ. ಅದೇ ತರದಾಗಿ ಈ ವರ್ಷ ಕೂಡ ಮುಂಗಾರು ತುಂಬಾ ಚೆನ್ನಾಗಿ ತುಂಬಾ ಮುಂಚೆನೆ ಸ್ಟಾರ್ಟ್ ಆಗಿದೆ. ಜೊತೆಗೆ ಈಗ ಪ್ರಸ್ತುತ ಮಳೆ ಏನ್ ನಡೀತಾ ಇದೆ, ಜೂನ್ ಜುಲೈ ತಿಂಗಳಲ್ಲಿ ಏನ್ ಮಳೆ ಆಗ್ತಿದೆ ಇದು ತುಂಬಾ ಉತ್ತಮವಾಗಿರೋದ್ರಿಂದ ಇದರದ್ದು ಹಾನಿ ಸ್ವಲ್ಪ ಜಾಸ್ತಿನೇ ಇದೆ ಈ ವರ್ಷ. ಕಳೆದ ವರ್ಷ ಮಳೆ ಬಂದಿರೋದ್ರಿಂದ ಹೆಚ್ಚು ಕೊಳೆ ರೋಗ ಬಂದಿರತಕ್ಕಂತಹ ತಾಕುಗಳನ್ನ ಎಲ್ಲ ನೋಡಿದಾಗ ಹೆಚ್ಚು ನಷ್ಟವನ್ನು ಉಂಟು ಮಾಡಿ ಕೊಳೆ ರೋಗ ಬಂದಿರತಕ್ಕಂತಹ ಪ್ರಮಾಣ ಜಾಸ್ತಿ ಇದೆ. ಅದರಿಂದ ಈ ಹೋದ ವರ್ಷ ಬಿದ್ದಿರ್ತಕ್ಕಂತಹ ಕಾಯಿಗಳು ಈ ವರ್ಷ ಮತ್ತೆ ಅದನ್ನೇ ಪ್ರೈಮರಿ ಏನಕ್ಲಮ್ ಅಂತ ಹೇಳ್ತೀವಿ, ಬಿದ್ದಂತಹ ಕಾಯಿಗಳಲ್ಲಿ ಅದು ಬದುಕಿರೋದ್ರಿಂದ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಯಾವುದೇ ತರತಕ್ಕಂತಹ ಇನ್ನು ಪೂರಕವಾದ ವಾತಾವರಣ ಸಿಕ್ಕ ತಕ್ಷಣನೇ ಕಾಯಿಗಳಿಗೆ ಅಟ್ಯಾಕ್ ಮಾಡುವ ಚಾನ್ಸಸ್ ತುಂಬಾ ಇದೆ. ಆದ್ರಿಂದ ಈ ವರ್ಷ ತುಂಬಾ ಸ್ವಲ್ಪ ಹೆಚ್ಚಾಗುವ ಕಳೆದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಾಗುವ ತೀವ್ರತೆ ಸ್ವಲ್ಪ ಕಾಣಿಸ್ತಾ ಇದೆ. ಆದ್ರಿಂದ ಆದಷ್ಟು ಹತೋಟಿ ಕ್ರಮಗಳನ್ನು ಅನುಸರಿಸಿಕೊಂಡ್ರೆ ಸ್ವಲ್ಪ ನಷ್ಟದ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಹೇಳ್ತೀವಿ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಮತ್ತು ತೇವಾಂಶದ ಪ್ರಮಾಣಗಳು ಎಷ್ಟಿದ್ದಾಗ ಇದು ಹೆಚ್ಚು ಬರಬಹುದು ಅಂತೀರಿ? ಸಾಧಾರಣವಾಗಿ ನಮಗೆ ನಾವು ಉಷ್ಣಾಂಶ ನೋಡಿದ್ವಿ ಅಂದ್ರೆ ಸಾಧಾರಣವಾಗಿ 20-25 ಡಿಗ್ರಿ ಅಥವಾ 18-25 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಥವಾ ಉಷ್ಣಾಂಶ ಇದ್ದಾಗ ಈ ರೋಗ ತುಂಬಾ ಹೆಚ್ಚಾಗಿ ಕಾಣುತ್ತೆ. ಜೊತೆಗೆ ಬಿಸಿಲು ಮತ್ತೆ ಮೋಡ ಕವಿದ ವಾತಾವರಣ, ಸತತವಾಗಿ 7-8 ಗಂಟೆಗಳ ಕಾಲ ನೀರಿನಿಂದ ಒದ್ದೆಯಾಗಿರ್ತಕ್ಕಂತಹ ಎಲೆಗಳ ಮೇಲ್ಗಡೆ ಈ ರೋಗ ಕಾಯಿಗಳ ಮೇಲೆ ಅಥವಾ ಗಿಡ ಸಂಪೂರ್ಣವಾಗಿ ನೀರಿಂದ ಒದ್ದೆ ಆಗಿರುತ್ತಲ್ಲ, ಇಂತಹ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ. ಜೊತೆಗೆ ಈ ತರ ಮಳೆ ಮತ್ತು ಬಿಸಿಲಿಂದ ಕೂಡಿದ ವಾತಾವರಣ ಇದ್ರೆ ಸಾಧಾರಣವಾಗಿ 85% ಹೆಚ್ಚಾಗಿನೇ ನಮಗೆ ವಾತಾವರಣದಲ್ಲಿ ಆರ್ದ್ರತೆಯನ್ನು ಕಾಣ್ತೀವಿ ನಾವು, ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿನ ಕಾಣ್ತೀವಿ. ಅಂದ್ರೆ ಶೇಕಡಾ 85% ಹೆಚ್ಚಾಗಿ ಇರುತ್ತೆ ಹೆಚ್ಚು. ಅದರಲ್ಲೂ 90-95% ಆರ್ದ್ರತೆ ಇತ್ತು ಅಂದ್ರೆ ವಾತಾವರಣದಲ್ಲಿ ಖಂಡಿತವಾಗಿ ಈ ರೋಗ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ, 100% ಬರುತ್ತೆ ಈ ರೋಗ. ಅಂದ್ರೆ ಈ ಅಡಿಕೆ ಕೊಳೆ ರೋಗದ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ? ಅದೇ ಹೇಳಿದ್ನಲ್ಲ, ಈಗ ನಮಗೆ ನೀರ್ ಕೊಳೆ ಮತ್ತೆ ಬೂದ್ ಕೊಳೆ ಅಂತ ಹೇಳ್ಬಿಟ್ಟು ಎರಡು ವಿಭಿನ್ನವಾಗಿ ನಾವು ನೋಡ್ಬೋದಾಗುತ್ತೆ ಕಾಯಿ ಕೊಳೆ ರೋಗನ. ಅದ್ರಲ್ಲಿ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬಿದ್ದಂತಹ ಕಾಯಿಗಳು ಸತತವಾಗಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯಿಗಳು. ಸತತ ಮಳೆ ಬಂತು ಅಂದ್ರೆ ನಮಗೆ ಕಾಣಲ್ಲ, ಮಳೆ ಬಿತ್ತು ಎರಡು ದಿವಸ ಸ್ವಲ್ಪ ಚುರುಕಾದ ಬಿಸಿಲು ಬಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಕಾಯಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತ ಕಾಯಿಗಳು ನಾವು ತೆಗೆದು ನೋಡಿದಾಗ ತೊಟ್ಟು ಇರುತ್ತೆ, ತೊಟ್ಟಿನ ಭಾಗದ ಸುತ್ತಲೂ ನೀರಿಂದ ಒದ್ದೆ ಆದಂತಹ ಚಿಹ್ನೆಗಳು ಕಾಣಿಸುತ್ತೆ. ಅಂದ್ರೆ ನಾವು ಒಂದು ವೈಟ್ ಪೇಪರ್ಗೆ ಒಂದು ಎಣ್ಣೆಯನ್ನ ನಾವು ಟಚ್ ಮಾಡಿದ್ರೆ ಹೇಗೆ ಅದು ತನ್ನ ಸುತ್ತ ಹಸಿ ಹಸಿ ಕಾಣಿಸುತ್ತಲ್ಲ, ಈ ತರ ಚಿಹ್ನೆಗಳು ನಮಗೆ ಎಲೆ ಕೆಳಗಡೆ ಕಾಯಿಗಳ ತೊಟ್ಟಿನಲ್ಲಿ ಕಾಣಿಸುತ್ತೆ. ಜೊತೆಗೆ ನಂತರದಲ್ಲಿ ಬೀಳ್ತಕ್ಕಂತ ಇದು ಎಳೆ ಹಂತದಲ್ಲಿ ಬೀಳ್ತಕ್ಕಂತ ಕಾಯಿಗಳು ನಮಗೆ ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಅರೆ ಬಲಿತಕ್ಕಂತಹ ಕಾಯಿಗಳು ಬಿದ್ದಾಗ ಅದ್ರ ಮೇಲೆ ನಾವು ನೋಡಿದಾಗ ಆಗಸ್ಟ್ ಅಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಜುಲೈ ತಿಂಗಳಿಗೆ ನಾವು ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಜೊತೆಗೆ ಬಿಸಿಲಿನ ವಾತಾವರಣ ಜಾಸ್ತಿ ಇರೋದ್ರಿಂದ ಇದು ಅದರಲ್ಲಿ ಬೂಸ್ಟ್ ಅಂತ ಏನ್ ಹೇಳ್ತೀವಿ ಫಂಗಸ್ ಹತ್ತಿ ಆಕಾರದಲ್ಲಿ ಅದು ಬೂಸ್ಟ್ ಬೆಳೀತಕ್ಕಂತಹ ತುಂಬಾ ಪೂರಕವಾಗಿರುತ್ತೆ ವಾತಾವರಣ. ಆದ್ರಿಂದ ಇದು ಬೂಸ್ಟ್ ಅದೇ ಬೂದಿ ಕೊಳೆ ರೋಗ ಅಂತ ಹೇಳಿ ಕಾಣಿಸುತ್ತೆ. ಜೊತೆಗೆ ಇದು ರೋಗ ನಾವು ಏನೇ ಕ್ರಮಗಳನ್ನ ಅನುಸರಿಸಿ ಕಂಟ್ರೋಲ್ ಮಾಡಿದ್ರು ಕೊನೆ ಹಂತದಲ್ಲಿ ನಾವು ಕೈ ಚೆಲ್ಲಿದಾಗ ಏನಾಗುತ್ತೆ ಗೊನೆಗಳಲ್ಲಿದ್ದಾಗ ಏನೇ ಸಹ ಇದು ಕೊಳತ್ಬಿಟ್ಟು ಸಂಪೂರ್ಣವಾಗಿ ಒಣಗಿ ತೂಕನೂ ಬರಲ್ಲ ಈ ಕಾಯಿಗಳು, ಅಲ್ಲೇ ಗೊನೆಯಲ್ಲಿ ಇದ್ಬಿಟ್ಟು ಸಂಪೂರ್ಣ ಗೊನೆಯನ್ನೇ ಕೊಳೆ ರೋಗ ಬಾಧಿತಕ್ಕೆ ಒಳಗಾಗಿ ನಂತರದಲ್ಲಿ ಆ ಗೊನೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಇದರಲ್ಲಿ ನಮಗೆ ಎಂತಹ ಅಡಿಕೆ ಕಾಯಿಗಳು ಸಹ ಸಿಗೋದಿಲ್ಲ. ಅದನ್ನ ನಾವು ಅದೇ ಡ್ರೈ ಮಹಾಲೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ, ಗೊನೆಗಳಲ್ಲೇನೆ ಮರದಲ್ಲಿರ್ತಕ್ಕಂಥ ಗೊನೆಗಳನ್ನೇ ಸಹ ಕೊಳೆ ರೋಗ ಬಾಧೆ ಮಾಡಿಬಿಟ್ಟು ಅಲ್ಲೇ ಸಂಪೂರ್ಣವಾಗಿ ಒಣಗಿ ಬೀಳುತ್ತವೆ ಕಾಯಿಗಳು. ಅಂದ್ರೆ ಇದು ಫೈಟಾಪ್ತರ ಎನ್ನುವಂತ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಅಂತೀರಿ? ಹೌದು, ಪ್ರಮುಖವಾಗಿ ಫೈಟಾಪ್ತರ ಮೇಡಿ ಅಂತ ಹೇಳಿ ಬರ್ತಕ್ಕಂತಹ ಶಿಲೀಂಧ್ರದಿಂದ ಬರುವಂತಹ ರೋಗ ಆಗಿದೆ. ಸಾಧಾರಣವಾಗಿ ಕೊಳೆ ರೋಗ ಕಾಣಿಸ್ಕೊಂಡಾಗ ಎಷ್ಟು ಮಟ್ಟಿಗೆ ಹಾನಿ ಉಂಟಾಗುತ್ತೆ ನಮ್ಮ ಬೆಳೆಗೆ? ಅದೇ ನಾನು ಮೊದಲಿಗೆ ಹೇಳಿದಾಗೆ ಸಾಧಾರಣವಾಗಿ ನಾವು ಕ್ರಮಗಳನ್ನು ಅನುಸರಿಸಿ ಚೆನ್ನಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ರೆ ಶೇಕಡ ನಾವು ಜಾಸ್ತಿ ಅಂದ್ರೆ ಒಂದು 8-10% ರೋಗವನ್ನು ನೋಡ್ಬೋದಾಗತ್ತೆ. ಅಲ್ಲದೆ ಕ್ರಮಗಳನ್ನು ಅನುಸರಿಸದೇ ಇದ್ದಾಗ ಅಥವಾ ಮುಂಜಾಗ್ರತಾ ಕ್ರಮಗಳು ತುಂಬಾ ಮುಖ್ಯ ಆಗಿರುತ್ತೆ ನಾವು ಕೊಳೆ ರೋಗದ ನಿರ್ವಹಣೆಯಲ್ಲಿ ತಗೊಂಡ್ವಿ ಅಂದ್ರೆ. ಈ ತರ ಮುಂಜಾಗ್ರತಾ ಕ್ರಮಗಳು ಹಾಗೂ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಪೋಷಕಾಂಶ ನಿರ್ವಹಣೆ ನಾವು ಅನುಸರಿಸದೇ ಇದ್ದಾಗ ಸಂಪೂರ್ಣವಾಗಿ 90% ಆರ್ಥಿಕ ಹಾನಿ ಉಂಟಾಗೋದು ನಾವು ಕಾಣ್ತೀವಿ ಸರ್ ಇಳುವರಿಯಲ್ಲಿ ಅಡಿಕೆ ಕಾಯಿ. ಮುಖ್ಯವಾಗಿ ಮಲೆನಾಡಲ್ಲಿ ಈ ಅಡಿಕೆ ಬೆಳೆಯುವಂತ ಪ್ರದೇಶದಲ್ಲಿ ಕಂಡುಬರುವಂತ ಸಾಧ್ಯತೆ ಯಾವಾಗಲೂ ಇದ್ದೇ ಇರೋದ್ರಿಂದ ನಾವು ಏನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬಹುದು ಅಂತೀರ ಈ ಕೊಳೆ ರೋಗದ ವಿರುದ್ಧವಾಗಿ? ಪ್ರಾಥಮಿಕವಾಗಿ ನಾನು ಹೇಳಿದಾಗೆ ಹೋದ ವರ್ಷ ಮಳೆ ಬಂದು ಕಾಯಿಗಳು ಏನು ರೋಗ ಬರುತ್ತ ಕಾಯಿಗಳು ಬಿದ್ದಿರುತ್ತೆ, ಇದರಿಂದನೇ ಪ್ರೈಮರಿ ಸೋರ್ಸ್ ಆಫ್ ಇನಾಕ್ಯುಲಮ್ ಅಂತ ಏನ್ ಹೇಳ್ತೀವಿ, ಪ್ರಾಥಮಿಕ ರೋಗಾಣು ಅದರಲ್ಲೇ ಇರೋದ್ರಿಂದ ನಾವು ಬಿದ್ದಂತಹ ಕಾಯಿಗಳನ್ನ ನಾವು ಆದಷ್ಟು ಹೆಕ್ಕಿ ಹೊರಗಡೆ ಹಾಕೋದು ಪ್ರಮುಖವಾಗಿರುತ್ತೆ. ಯಾಕೆ ಅಂದ್ರೆ ಫೈಟೋಸ್ಯಾನಿಟೇಷನ್ ಅಂತ ಹೇಳ್ತೀವಿ, ಶುಚಿತ್ವಕ್ಕೆ ಎಷ್ಟು ಆದ್ಯತೆ ಕೊಡ್ತೀವೋ ಅಷ್ಟು ನಮಗೆ ರೋಗ ನಿರ್ವಹಣಾ ಕ್ರಮಗಳು ಪ್ರಿವೆಂಟ್ ಆಗುತ್ತೆ, ಬರೋದು ಪ್ರಿವೆಂಟ್ ಆಗುತ್ತೆ. ಜೊತೆಗೆ ಪ್ರಿವೆಂಟಿವ್ ಸ್ಪ್ರೇಸ್ ಅಂತ ಹೇಳ್ತೀವಿ, ಅಂದ್ರೆ ಮುಂಗಾರು ಸ್ಟಾರ್ಟ್ ಆಗುವ ಮೊದಲೇ ಅಂದ್ರೆ ಈ ಮೇ ಅಂತ್ಯದಲ್ಲಿ 25-30 ಅವಧಿಯಲ್ಲಿ ಆಗಿರ್ಬೋದು ಅಥವಾ ಜೂನ್ ಮೊದಲನೇ ವಾರದಲ್ಲಿ ಆದಷ್ಟು ಈ ಕಾಪರ್ ಕಂಟೈನಿಂಗ್ ಫಂಜಿಸೈಡ್ ಅಂದ್ರೆ ಹೆಚ್ಚಾಗಿ ಬಳಸ್ತಕ್ಕಂತಹ ಬೋಡೋ ದ್ರಾವಣ ಏನ್ ಹೇಳ್ತೀವಿ, ಈ ಬೋಡೋ ದ್ರಾವಣವನ್ನ ನಾವು ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ಮಳೆ ಇನ್ನೇನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ನಾವು ಬೋಡೋ ದ್ರಾವಣವನ್ನ ಬೋಡೋ ದ್ರಾವಣ ನಾವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಬರ್ತಕ್ಕಂತಹ ರೋಗ ತಡೆಗಟ್ಟುತ್ತೆ. ನಾವು ಹೆಚ್ಚು ಪ್ರಿವೆಂಟಿವ್ ಮೆಜರ್ಸ್ ಅನುವು ಮಾಡ್ಕೊಳ್ಳೋದ್ರಿಂದ ನಂತರದಲ್ಲಿ ಆ ರೋಗಾಣು ಹೋಗ್ಬಿಟ್ಟು ತೋಟದಲ್ಲಿ ಆಗಿರ್ಬೋದು ಅಡಿಕೆಯಲ್ಲಿ ತನ್ನ ಜೀವನ ಚಕ್ರನ ಸ್ಟಾರ್ಟ್ ಮಾಡೋದಕ್ಕೆ ತಡೆಗಟ್ಟುತ್ತೆ. ನಂತರದಲ್ಲಿ ಬಂದಂತಹ ಸ್ಥಿತಿಗಳಲ್ಲಿ ಇದನ್ನ ಮತ್ತೆ ಪ್ರಿವೆಂಟಿವ್ ಸ್ಪ್ರೇಸ್ ಏನ್ ಮಾಡ್ತೀವಿ, ಅದಾಗಿ 25-30 ನಂತರದಲ್ಲಿ ಮತ್ತೆ ಯಾವ್ದಾದ್ರು ಒಂದು ಅಂತರಪೇ ಶಿಲೀಂಧ್ರ ನಾಶಕಗಳಾದಂತಹ ಮೆಟಲಾಕ್ಸಿಲ್ ಆಗಿರ್ಬೋದು ಅಥವಾ ಮ್ಯಾಂಕೋಜೆ ಪ್ಲಸ್ ಮೆಟಲಾಕ್ಸಿಲ್ ಆಗಿರ್ಬೋದು, ಮೆಟಲಾಕ್ಸಿಲ್ ಆದ್ರೆ 1 g/L ನೀರಿಗೆ ಅಥವಾ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಶಿಲೀಂಧ್ರ ನಾಶಕಗಳಿರುತ್ತೆ, ಅದಾದ್ರೆ 2 g/L ನೀರಿಗೆ ಶಿಲೀಂಧ್ರ ನಾಶಕಗಳು ಸಿಗುತ್ತೆ ಪೈಟಾಫರ ಅಥವಾ ಕೊಳೆ ರೋಗ ನಿಯಂತ್ರಣಕ್ಕೆ. ಇಂಥದನ್ನ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ. ಆದಷ್ಟು ನಾವು ಪ್ರಿವೆಂಟಿವ್ ಸ್ಪ್ರೇಸ್ ಇನ್ನೇನು ಮಳೆ ಸ್ಟಾರ್ಟ್ ಆಗುವ ಸನ್ನಿವೇಶ ಹತ್ರ ಇದ್ದಾಗ ಅಡ್ವಾನ್ಸ್ ಸ್ಪ್ರೇ ಮಾಡ್ಕೊಂಡ್ವಿ ಅಂದ್ರೆ ರೋಗದ ಪ್ರಮಾಣ ನಮಗೆ ಶೇಕಡ 60-75% ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇನ್ನು ಈ ಬೋರ್ಡೋ ಮಿಶ್ರಣ ಅಂತ ಹೇಳಿದ್ರಲ್ಲ, ಇದು ಬಹಳ ವರ್ಷಗಳಿಂದ ನಮ್ಮ ರೈತ ಬಾಂಧವರಲ್ಲಿ ಜನಪ್ರಿಯವಾಗಿರುವಂತಹ ಒಂದು ಪಾರಂಪರಿಕ ಶಿಲೀಂಧ್ರನಾಶಕ, ಇದನ್ನ ಸರಿಯಾಗಿ ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ? ಏನಾಗುತ್ತೆ ಅದೇ ಈ ಬೋಡೋ ದ್ರಾವಣ ಹೆಚ್ಚು ಕಮ್ಮಿ ಮಲೆನಾಡಿನ ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಮನೆ ಮಾತಾಗಿರ್ತಕ್ಕಂತ ಒಂದು ಶಿಲೀಂಧ್ರ ನಾಶಕ ಅಂತಾನೆ ಹೇಳ್ಬಹುದು. ಇದರ ಬಳಕೆ ಶತಮಾನಗಳಿಂದನೂ ನಾವು ನೋಡ್ತಾ ಇದೀವಿ. ಆದ್ರೆ ಈ ವೈಜ್ಞಾನಿಕವಾಗಿ ರಸಸರ 7ರ ಬೋಡೋ ದ್ರಾವಣ ತಯಾರಿಕೆ ತುಂಬಾ ಮುಖ್ಯ ಆಗುತ್ತೆ ಈ ಕೊಳೆ ರೋಗದ ನಿಯಂತ್ರಣದಲ್ಲಿ. ಯಾಕಪ್ಪ ಅಂದ್ರೆ ರಸಸರ 7ರಲ್ಲಿ ತನ್ನ ಬೋಡೋ ದ್ರಾವಣದ ಸ್ಥಿತಿ ತಟಸ್ಥವಾಗಿರುತ್ತೆ. ಈಗ ಹೆಚ್ಚು ನಾವು ಸುಣ್ಣವನ್ನು ಹಾಕಿದಾಗ ಏನಾಗುತ್ತೆ ಅದು ಕ್ಷಾರಿಯವಾಗುತ್ತೆ. ಅಥವಾ ಮೈಲುತ್ತ ಏನು ಸಾಧಾರಣ ಯೂಸ್ ಮಾಡ್ತೀವಿ ಕಾಪರ್ ಸಲ್ಫೇಟ್ 24-25% ದೇನ್ ಯೂಸ್ ಮಾಡ್ತಿದೀವಿ ಅದ್ರ ಪ್ರಮಾಣ ಜಾಸ್ತಿ ಆದಾಗ ನಮಗೆ ಆಮ್ಲಿ ಆಗುತ್ತೆ. ಇದೆರಡೂ ಸಹ ಬೋಡೋ ದ್ರಾವಣದ ಎಫಿಷಿಯನ್ಸಿ ಅಂದ್ರೆ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ತವೆ. ಆದ್ರಿಂದ 7ರ ರಸ ಸರ ಅಂದ್ರೆ ತಟಸ್ಥವಾಗಿರ್ತಕ್ಕಂತಹ ಬೋಡೋ ದ್ರಾವಣ ನಾವು ರೆಡಿ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಇದು ಹೆಚ್ಚು ಎಫಿಷಿಯೆಂಟ್ ಆಗಿ ಅಂದ್ರೆ ಕಾರ್ಯಕ್ಷಮತೆ ಹೆಚ್ಚು ಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕೊಳೆ ರೋಗದ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತೆ. ಈಗ ಸಾಧಾರಣವಾಗಿ ಶೇಕಡ 1ರ ಬೋಡೋ ದ್ರಾವಣ ಅಥವಾ ರೈತರು ಸಾಧಾರಣವಾಗಿ 200 ಲೀಟರ್ ನೀರಿನ ಬ್ಯಾರೆಲ್ ಅಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಅವ್ರ ಏನ್ ಸಾಮಗ್ರಿಗಳು ಬೆಳೆಸಬೇಕಾಗತ್ತೆ ಅಂದ್ರೆ 2 ಕೆಜಿ ಮೈಲ್ ಸುತ್ತ ಅಳು ರೂಪದಲ್ಲಾದ್ರೂ ನಡೆಯುತ್ತೆ ಅಥವಾ ಪುಡಿ ರೂಪದಲ್ಲಿ ಏನು ಇತ್ತೀಚಿನ ದಿನಗಳು ಸಿಗ್ತಾ ಇದೆ ಅಂತಾದ್ರೂ ನಡೆಯುತ್ತೆ. ಅದನ್ನ 10 ಲೀಟರ್ ನೀರಿನ ಬಕೆಟ್ ನಲ್ಲಿ ಕರಗಿಸ್ಕೊಬೇಕಾಗತ್ತೆ. ಫಸ್ಟ್ ಸಂಪೂರ್ಣವಾಗಿ ಕರಗಿದ ಮೈಲ್ತುತ್ತದ ನೀರನ್ನ 10 ಲೀಟರ್ ನಲ್ಲಿ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು 10 ಲೀಟರ್ ಬಕೆಟ್ ನಲ್ಲಿ ಈಗ ರೈತರು ಸಾಧಾರಣವಾಗಿ ಕಲ್ಲು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಏನ್ ಹೇಳ್ತೀವಿ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಅದನ್ನ ಹಿಂದಿನ ದಿನದಲ್ಲಿಯೇ ಅವರು ನೀರಿನಲ್ಲಿ ಹಾಕಿದಾಗ ಕುದಿ ಬಂದ್ಬಿಟ್ಟು ತನ್ನ ಮೇಲ್ಗಡೆ ಇರತಕ್ಕಂತಹ ತಿಳಿ ಏನಿರುತ್ತೆ ಅದನ್ನ ಉಪಯೋಗಿಸ್ಬಿಟ್ಟು ಬೋಡದವನ್ನ ತಯಾರು ಮಾಡ್ಕೊಳ್ಳೋದ್ರೆ ಇದಾಗುತ್ತೆ. ನೀವು ಕಲ್ ಸುಣ್ಣ ಯೂಸ್ ಮಾಡ್ತೀರಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುತ್ತ ಸುಣ್ಣ ಏನ್ ಯೂಸ್ ಮಾಡ್ತೀರಾ ಅದನ್ನಾಯ್ತು ಅಂದ್ರೆ 2 ಕೆಜಿ ಮೈಲ್ 200 ಲೀಟರ್ ಬ್ಯಾರಲಿಗೆ ತಗೊಂಡ್ರೆ 2 ಕೆಜಿ ಕಲ್ಲು ಸುಣ್ಣ ಬೇಕಾಗುತ್ತೆ. ಅಥವಾ ನೀವು ಪುಡಿ ಸುಣ್ಣ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಪುಡಿ ಸುಣ್ಣನೇ ನಮಗೆ ರೆಡಿಯಾಗಿ ಸಿಗೋದ್ರಿಂದ ಅದನ್ನ ಹಿಂದಿನ ದಿವಸನೇ ನಾವು ಅದನ್ನು ಕರಗಿಸಿಡಕ್ಕಂತಹ ಅವಶ್ಯಕತೆ ಇಲ್ಲ. ನಾವು ಬೋಡದವನ್ನ ಸಿಂಪರಣೆ ಮಾಡೋದಕ್ಕೆ ತಯಾರು ಮಾಡ್ಕೊಳ್ಳೋ ಸಮಯದಲ್ಲೇ ಸಹ ಇದನ್ನ ನಾವು ರೆಡಿ ಮಾಡ್ಕೋಬಹುದು. ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಆ ಫಾರ್ಮ್ ಅಲ್ಲಿ ಇರುತ್ತೆ. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಲ್ಲು ಸುಣ್ಣಕ್ಕೂ ಪುಡಿ ಸುಣ್ಣಕ್ಕೂ ವ್ಯತ್ಯಾಸ ಇಲ್ಲದ ತರ ಇದು 2 ಕೆಜಿ ಅದು 2 ಕೆಜಿ ಉಪಯೋಗಿಸಿದ್ರೆ ಹಾಗಾಗಬಾರ್ದು. ಪುಡಿ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡ್ಬೇಕಾದ್ರೆ 750-800 ಗ್ರಾಂ ಇಷ್ಟು ಪ್ರಮಾಣದ ಪುಡಿ ಸುಣ್ಣ 2 ಕೆಜಿ ಮೈದಕ್ಕೆ ಬುಡದ್ರವನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ಅದೇ ನೀವು ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ ಅದಾಯ್ತು ಅಂದ್ರೆ ನಿಮಗೆ 1 ಕೆಜಿ ತನಕನೂ ನಡೆಯುತ್ತೆ. ಈ ಇಷ್ಟು ಪ್ರಮಾಣದಲ್ಲಿ ಅಂದ್ರೆ ಇದು ಒಂದು ಉತ್ಪನ್ನಕ್ಕಿಂತ ಒಂದು ಉತ್ಪನ್ನಕ್ಕೆ ವಿಭಿನ್ನವಾಗಿರುತ್ತೆ. ಮಾರುಕಟ್ಟೆಯಲ್ಲಿ ಲಭ್ಯತಕ್ಕಂತ ವಿವಿಧ ಕಂಪನಿಯ ಉತ್ಪನ್ನಗಳಿರುತ್ತೆ ಅದು ಒಂದಕ್ಕಿಂತ ಒಂದು ವ್ಯತ್ಯಾಸ ಇರುತ್ತೆ. ಆದರೂ ಪುಡಿ ಸುಣ್ಣ ಯೂಸ್ ಮಾಡ್ತೀರಾ ಅಂದ್ರೆ ಆದಷ್ಟು ಸುಣ್ಣದ ಪ್ರಮಾಣ ಕಡಿಮೆ ಇರಬೇಕು. 1 ಕೆಜಿಕ್ಕಿಂತ ಜಾಸ್ತಿ ಹಾಕಿದ್ರೆ ನಿಮಗೆ ರಸಸರ ಬರಲ್ಲ ಸರಿಯಾಗಿ. ಅದೇ ತರ ಕಲ್ಲು ಸುಣ್ಣ ಯೂಸ್ ಮಾಡ್ತೀರಾ ಅಂದ್ರೆ 2 ಕೆಜಿಗೆ 2 ಕೆಜಿ ಅಷ್ಟು ಬೇಕಾಗುತ್ತೆ. ಆದ್ರಿಂದ ನೀವು ನಿಧಾನವಾಗಿ 2 ಕೆಜಿ ಮೈಲ್ಸ್ತಾನ ಏನ್ ಕರಗಿಸ್ಕೊಂಡಿರ್ತೀರಾ ನೀರಿನಲ್ಲಿ ಅದನ್ನ ಬ್ಯಾರಲಿಗೆ ಜೊತೆಗೆ ಪುಡಿ ಸುಣ್ಣ ಆಗಿರ್ಬೋದು ಕಲ್ ಸುಣ್ಣದ ತಿಳಿ ನೀರ್ ತಕೊಂಡಿರ್ತೀರಾ ಅದೆರಡು ಒಂದೇ ಸತ್ತಿನೇ ಮಿಕ್ಸ್ ಮಾಡ್ಕಂತ 180 ಲೀಟರ್ ನೀರ ಡ್ರಮ್ ಇರುತ್ತಲ್ಲ ಅದಕ್ಕೆ ಹಾಕಂತ ತಿನ್ನ ಮಿಕ್ಸ್ ಮಾಡ್ಬಿಟ್ಟು ಕೋಲ ಆಗಿರ್ಬೋದು ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಪೈಪ್ ನಿಂದ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕಂತ ಬೋಡದ್ರವನ್ನ ರೆಡಿ ಮಾಡ್ಕೊಬಹುದು. ಅಲ್ಲದೆ ರೈತರು ಈ ಲಿಟ್ಮಸ್ ಪೇಪರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ pH ಕಾಗದ ಅಂತ ಹೇಳ್ಬಿಟ್ಟು ಅದಾದ್ರೂ ಸಹ ಯೂಸ್ ಮಾಡ್ಕೊಬಹುದು ತನ್ನ ಬೋಡದ್ರವಣದ ಪ್ರಸಸರ ಎಷ್ಟಿದೆ ಅಂತ ನೋಡ್ಕೊಳ್ಳೋದಕ್ಕೆ. ಅಥವಾ pH ಮೀಟರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಪೆನ್ ಟೈಪ್ ಆಗಿರ್ಬೋದು ಬೇರೆ ವಿವಿಧ ತರದ್ದು ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟರು ರೈತರು ಅದನ್ನ ನೋಡ್ಕೊಬಹುದು. ಅಲ್ಲದೆ ಇನ್ನೊಂದು ಸುಲಭವಾದ ವಿಧಾನ ಅಂದ್ರೆ ನಿಧಾನಕ್ಕೆ ತಿಳಿ ಬಣ್ಣ ಇದ್ದಿದ್ದು ದೀರ್ಘ ನೀಲಿ ಬಣ್ಣಕ್ಕೆ ಬೋಡದ್ರವಣದ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ ಆ ಸಮಯದಲ್ಲಿ ಅದು ತಟಸ್ಥ ಹಂತವನ್ನು ತಲುಪ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನಾವು ತಿಳ್ಕೊಬಹುದಾಗುತ್ತೆ. ಅದರಿಂದ 2 ಕೆಜಿ ಮೈಲುತ್ತಕ್ಕೆ 200 ಲೀಟರ್ಗೆ ನೀವು ರೆಡಿ ಮಾಡ್ಕೊಂತ ಶೇಕಡ 1ರ ಬೋಡದ್ರವಣ ಅಂದ್ರೆ 2 ಕೆಜಿ ಮೈಲುತ್ತ 750-800 ಗ್ರಾಂ ಪುಡಿ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ 2 ಕೆಜಿ ಮೈಲುತ್ತಕ್ಕೆ 2 ಕೆಜಿ ಕಲ್ಲು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದಾದ್ರೆ 2 ಕೆಜಿ ಉಪಯೋಗಿಸೋದ್ರಿಂದ ಜೊತೆಗೆ ಈ ಮಳೆಗಾಲದ ಸಮಯದಲ್ಲಿ ಸಾಧಾರಣವಾಗಿ ರೈತರು ರಾಳ ಆಗಿರ್ಬೋದು ಸ್ಟಿಕ್ಕಿಂಗ್ ಏಜೆಂಟ್ ಆಗಿರ್ಬೋದು ಸ್ಪ್ರೆಡರ್ ಆಗಿರ್ಬೋದು ಏನ್ ಯೂಸ್ ಮಾಡ್ತಿದ್ದಾರೆ ರಾಳ ಆಯ್ತು ಅಂದ್ರೆ 1 ಬ್ಯಾರಲ್ ನೀರಿಗೆ 100-150 ಗ್ರಾಂ ಆಗಿರ್ಬೋದು 150 ml ಹಾಕೊಂಡ್ರೆ ನಡೆಯುತ್ತೆ. ಅಥವಾ ಯಾವ್ದಾದ್ರು ಆಧುನಿಕ ಸಿಲಿಕಾ ಬೇಸ್ಡ್ ಗಮ್ಗಳಾಗಿರ್ಬೋದು ಸ್ಟಿಕ್ಕರ್ ಗಳಾಗಿರ್ಬೋದು ಯೂಸ್ ಮಾಡ್ತೀರಾ ಅಂದ್ರೆ 50-100 ml ನಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಿಮಗೆ ಇಷ್ಟು ಕ್ರಮ ನೀವು ಅನುಸರಿಸೋದ್ರಿಂದ ಶೇಕಡ 7ರ ವೈಜ್ಞಾನಿಕವಾಗಿ ಹೆಚ್ಚು ಕಾರ್ಯಕ್ಷಮತೆಯನ್ನು ಹೊಂದಿರತಕ್ಕಂತ ಬೋಡದ್ರವನ್ನ ನೀವು ರೆಡಿ ಮಾಡ್ಕೊಬಹುದು. ಅಂದ್ರೆ ಒಂದು ಅಡಿಕೆ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ? ಸಾಧಾರಣವಾಗಿ ನಾವು ಹಾಕ್ ತಗೊಂಡ್ವಿ ಅಂದ್ರೆ ಈಗ ವಯಸ್ಸ ಇಳುವರಿ ಕೊಡ್ತಿರ್ತಕ್ಕಂತಹ ಮರಗಳು ದೊಡ್ಡ ಮರಗಳು ಏನಿರುತ್ತೆ ಒಂದು ಅಡಿಕೆ ಗಿಡಕ್ಕೆ ನಮಗೆ ಸಾಧಾರಣವಾಗಿ 1 ಲೀಟರ್ನಷ್ಟು ಬೋಡದ್ರವಣದ ಅವಶ್ಯಕತೆ ಇರುತ್ತೆ ಕೊಳೆರೋಗದ ನಿರ್ವಹಣೆ. ಈಗ ಬೋಡದ್ರವಣನ ಕೊನೆಗಳಿಗೆ ಸಿಂಪರಣೆ ಮಾಡುವ ಸಮಯದಲ್ಲಿ ಕೊಳೆರೋಗದ ನಿಯಂತ್ರಣಕ್ಕೆ ಕೊಳೆರೋಗದ ನಿಯಂತ್ರಣಕ್ಕೆ ಎಲೆಗಳು ಮತ್ತು ಸುಳಿಗಳಿಗೂ ಬೋಡದ್ರವಣನೇ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಮುಂಬರ್ತಕ್ಕಂತಹ ಆಗಸ್ಟ್ ತದನಂತರದಲ್ಲಿ ಅಥವಾ ಸೆಪ್ಟೆಂಬರ್ ನಂತರದಲ್ಲಿ ನಮಗೆ ಕಾಣಿಸ್ತಕ್ಕಂತಹ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಅಥವಾ ಡಿಸೆಂಬರ್ ನಂತರದಲ್ಲಿ ಹೆಚ್ಚಾಗಿ ಬರ್ತಕ್ಕಂತಹ ಸುಳಿ ಕೊಳೆ ರೋಗ ಇರ್ಬೋದು ಇದೆಲ್ಲದೂ ಪ್ರಾಥಮಿಕವಾಗಿ ಪ್ರಿವೆಂಟಿವ್ ಆಗಿನೇ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಆದ್ರಿಂದ ಗೊನೆಗಳಿಗೂ ಸಿಂಪರಣೆ ಮಾಡುವ ಸಮಯದಲ್ಲಿ ಎಲೆಗಳು ಹಾಗೂ ಸುಳಿಗೆ ಭಾಗಕ್ಕೆ ಸಂಪೂರ್ಣವಾಗಿ ನೆನೆಯೋ ತರ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನೀವು 2-3 ಸ್ಪ್ರೇ ಕೊಡಬೇಕಾದ್ರೆ ಬಡದ್ರವಣನ ಒನ್ ಟೈಮ್ ಆದರೂ ಎಲೆಗಳಿಗೆ ಸೇರಿ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಮುಂಬರ್ತಕ್ಕಂತ ರೋಗಗಳಿಗೆ ಮುನ್ನೆಚ್ಚರಿಕಾ ಕ್ರಮಗಳಾಗಿ ನಾವು ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡ್ತಾರ ಆಗುತ್ತೆ. ಜೊತೆಗೆ ಒಂದು ಮರಕ್ಕೆ ಸಾಧಾರಣವಾಗಿ 1 ಲೀಟರ್ನಷ್ಟು ಬಡದ್ರವಣ ಬೇಕಾಗುತ್ತೆ ಸಿಂಪರಣೆ. ಅಂದ್ರೆ ಇದನ್ನ ಮುಂಜಾಗ್ರತಾ ಕ್ರಮವಾಗಿ ಬಳಸಬಹುದು, ರೋಗ ಬಂದ್ಮೇಲೆ ನಿಯಂತ್ರಣಕ್ಕೂ ಬಳಸ್ಕೋಬಹುದ? ಹೌದು, ಈ ವರ್ಷದ ಪರಿಸ್ಥಿತಿ ಮಾತಾಡಿದ್ವಿ ಅಂದ್ರೆ ಪೂರ್ವ ಮುಂಗಾರು ಚಳನ ಅತಿ ವೇಗವಾಗಿ ಪ್ರವೇಶ ಆಗಿರೋದ್ರಿಂದ May 20 ನಮಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಸಮಯದಲ್ಲಿ ಹೆಚ್ಚಾಗಿ ರೈತರು ಪ್ರಾಥಮಿಕವಾಗಿ ಫಸ್ಟ್ನೇ ಬೋರ್ಡ್ ಪಡೆಯನ್ನ ಕೈಗೊಳ್ಳೋ ಸಮಯ, ಅಂದ್ರೆ ಪ್ರಿವೆಂಟಿವ್ ಫಸ್ಟ್ ಸ್ಪ್ರೇ ಮಾಡ್ತಾರೆ, ಇದನ್ನ ಕೈಗೊಳ್ಳೋ ಸಮಯ. ಅದೇನಾಗಿದೆ, ರೈತರಿಗೆ ಮಳೆ ಬರುವ ಮುನ್ಸೂಚನೆ ಕ್ರಮಗಳು ಅಷ್ಟು ತಲುಪದೇ ಇದ್ದ ಕಾರಣ ಏನಾಗಿದೆ, ಮಳೆ ಸ್ಟಾರ್ಟ್ ಆದ್ರೂ ಬೋರ್ಡ್ ದ್ರವಣ ಸಿಂಪಡಣೆ ಮಾಡ್ಕೊಳಕ್ ಆಗಿಲ್ಲ ಎಷ್ಟೊಂದು ಜನ ರೈತರಿಗೆ ಪ್ರಿವೆಂಟಿವ್ ಆಗಿ. ಅದರಿಂದ ಅವರು ಜೂನ್ 1st ಅಥವಾ 2nd ಮೊದಲನೇ ಸಿಂಪಡಣೆ ತಗೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಅದರ ನಂತರದಲ್ಲಿ ಮತ್ತೆ ಒಂದು ಬೋರ್ಡ್ ದ್ರವಣ ಆಗಿ ನಂತರದಲ್ಲಿ ಇನ್ನೊಂದು ಸಿಂಪಡಣೆಗೆ ಕಡಿಮೆ ಅಂದ್ರು 25-30 ದಿನಗಳ ಅಂತರ ಇರಬೇಕಾಗತ್ತೆ. ನಂತರದಲ್ಲಿ ಮತ್ತೆ ಬೋಳ ದ್ರವಣ ಸಿಂಪಡಣೆ ಮಾಡಬೇಕಾದ್ರೆ ಹೆಚ್ಚಾಗಿ ಮಳೆ ಬಂದಿರೋದ್ರಿಂದ ರೈತರು ಇನ್ನ ಬೋಳ ದ್ರವಣ 2nd ಸಿಂಪಡಣೆಯನ್ನ ಕೈಗೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಇದು ಈ ವರ್ಷದ ಪ್ರಸ್ತುತ ವಾತಾವರಣ ಮತ್ತು ಬೋಳ ದ್ರವಣ ಸಿಂಪಡಣೆಯಲ್ಲಿ ಆಗಿರ್ತಕ್ಕಂತಹ ಗೊಂದಲಗಳು. ಆದ್ರಿಂದ ಮೊದಲನೇ ಬೋಳ ದ್ರವಣ ಸಿಂಪಡಣೆ ಆಗಿ 25-30 ದಿನಗಳ ನಂತರದಲ್ಲಿ ಅಂದ್ರೆ ಜೂನ್ ಕೊನೆಯ ವಾರದಲ್ಲಿ ಆಗಿರ್ಬೋದು ಅಥವಾ ಜುಲೈ 1st ಒಂದು ಬರಿ ಸಿಂಪಡಣೆ ಮಾಡ್ಕೊಬೇಕಾಗುತ್ತೆ. ನಂತರದಲ್ಲಿ ಮಳೆಯ ವಾತಾವರಣ ನೋಡ್ಕೊಂಡ್ಬಿಟ್ಟು ತನ್ನಾಗಿ ನಮಗೆ ಮಳೆ ಗ್ಯಾಪ್ ಕೊಟ್ಟಿದೆ ಅಂದ್ರೆ 35-40 ದಿನಗಳ ಅಂತರದ ಮತ್ತೊಂದು ಟೈಮ್ ಮಳೆಗಳ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾದಾಗ August 15 ಅಥವಾ 2-3 ವಾರದ ಸಮಯದಲ್ಲಿ ಒಂದ್ ಟೈಮ್ ಬೋಳ ದ್ರವಣ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಬಂದಿರತಕ್ಕಂತಹ ಕೊಳೆರವನ್ನ ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ಅಲ್ಲದೆ ರೇವಸ್ ಅಂತ ಹೇಳ್ಬಿಟ್ಟು ಏನ್ ಸಿಗುತ್ತೆ, ಮ್ಯಾಂಡಿಪ್ರೊಪಮೈಡ್ 18% ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಇದನ್ನು ಸಹ 1 ml 1 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಸಹ ಕೊಳೆರವ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅಲ್ಲದೆ ಈ ಮಳೆಗಾಲ ಹೆಚ್ಚು ಇದೆ, ಇನ್ನ ಮಳೆ ಮುಂದುವರೆಯುವ ಸಾಧ್ಯತೆಗಳಿದ್ದಾಗ ನೀವು ಬೋಳ ದ್ರಾವಣದ ಸಿಂಪಡಣೆಯ ಸಂಖ್ಯೆಯನ್ನು ಕೂಡ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳುವಂತಹ ಅವಶ್ಯಕತೆ ತುಂಬಾ ಇರುತ್ತೆ. ಮಳೆ ಹೆಚ್ಚಾದಷ್ಟು ಸ್ವಲ್ಪ ಕೊಳೆ ರೋಗದ ಪ್ರಮಾಣ ಹೆಚ್ಚಾಗಿ ನಮಗೆ ಕಾಣಿಸು. ಒಟ್ಟಾರೆ ಕಿರಣ್ ಕುಮಾರ್ ಅವರೇ, ಅಡಿಕೆ ಕೊಳೆ ರೋಗದ ನಿರ್ವಹಣೆಗೆ ನಾವು ಯಾವ ರೀತಿಯಾದಂತ ಸಮಗ್ರ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಸಮಗ್ರ ಕ್ರಮಗಳನ್ನು ಅನುಸರಿಸೋದು ವಿವರಗಳೇನಪ್ಪಾ ಅಂದ್ರೆ, ಹೆಚ್ಚಾಗಿ ನೀರು ನಿಲ್ತಕ್ಕಂತಹ ಪ್ರದೇಶಗಳಲ್ಲಿ ಬಸಿಗಲಭೆ ವ್ಯವಸ್ಥೆ ಹಾಗೂ ಒಳಚರಂಡಿ ವ್ಯವಸ್ಥೆಗಳನ್ನು ಕೊಟ್ಬಿಟ್ಟು ನೀರು ಸರಾಗವಾಗಿ ಬಸ್ತಿ ಹೋಗತಕ್ಕಂತ ವ್ಯವಸ್ಥೆನ ನಾವು ಕಲ್ಪಿಸಬೇಕಾಗುತ್ತೆ. ಯಾಕಂದ್ರೆ ನಮ್ಮ ತೋಟದಲ್ಲಿ ಎಷ್ಟು ನೀರು ನಿಲ್ಲುತ್ತೆ, ಬಿಸಿಲು ಬಿದ್ದಾಗ ಅಷ್ಟೇ ಆದ್ರತೆ ಹೆಚ್ಚಾಗ್ತಾ ಹೋಗುತ್ತೆ ತೋಟದಲ್ಲಿ, ಕೊಳೆ ರೋಗ ಕೂಡ ಜಾಸ್ತಿ ಇರುತ್ತೆ. ಆದ್ರಿಂದ ನೀರು ಸರಾಗವಾಗಿ ಬಸ್ತು ಹೋಗಿರ್ಬೇಕು. ಯಾವ್ದೇ ತರದ ನೀರು ನಿಂತು ಅಥರ ಜೌಗಾಗ್ತಕ್ಕಂತ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಜೊತೆಗೆ ತೋಟದ ಸುತ್ತಲಿರ್ತಕ್ಕಂತಹ ಮರಗಳು, ಮರಗಳ ಗಿಡಗಳ ಕೊಂಬೆಗಳು ಏನಿರುತ್ತೆ ಅದನ್ನ ಸ್ವಲ್ಪ ನಾವು ತೆಗಿಬೇಕಾಗತ್ತೆ, ತವರ್ಕೊಬೇಕಾಗತ್ತೆ. ಆದ್ರಿಂದ ಗಾಳಿ ಬೆಳಕು ಸರಾಗವಾಗಿ ತೋಟದೊಳಗಡೆ ಓಡಾಡುತ್ತೆ. ಹೆಚ್ಚು ನಿಂತಹ ಗಾಳಿ ಅಲ್ಲಿ ಸೃಷ್ಟಿ ಆಗಲ್ಲ. ನಾವು ಸರಾಗವ ಗಾಳಿ ವಾತಾವರಣ ಇದಾಗೋದ್ರಿಂದ ಮಣ್ಣು ಕೂಡ ನಮಗೆ ಬೇಗ ಒಣಗುತ್ತೆ, ಜೊತೆಗೆ ಆದ್ರತೆನೂ ಕೂಡ ಕಡಿಮೆ ಆಗುತ್ತೆ. ಇದು 2 ಪ್ರಮುಖವಾದ್ದು. ಜೊತೆಗೆ ಪೋಷಕಾಂಶಗಳನ್ನು ನೀಡಬೇಕಾದ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ರಸಸಾರದ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ಬಿಟ್ಟು ಸುಣ್ಣ ಕೊಡಬೇಕಾದ್ರೆ ಸುಣ್ಣ ಅಥವಾ ಡೊಲೊಮೈಟ್ ನ ಕೊಡಬೇಕಾಗುತ್ತೆ. ರಸಸಾರ pH 7 ಕಡಿಮೆ ಇದ್ದಾಗ ಅಥವಾ pH ಜಾಸ್ತಿ ಇದ್ದಾಗ ನಾವು ಬೇಕಾದ್ರೆ ಜಿಪ್ಸಮ್ ನ ಕೊಡೋ ಅವಶ್ಯಕತೆ ಇರುತ್ತೆ. ಹೆಚ್ಚಾಗಿ ಮಲೆನಾಡು ಪ್ರದೇಶದಲ್ಲಿ ರಸಸಾರಗಳು ಅಮ್ಲೀಯವಾಗಿರೋದು ಅಂದ್ರೆ ರಸಸಾರ 7 ಕಡಿಮೆ ಇರೋದ್ರಿಂದ ಅವು ಹೆಚ್ಚಾಗಿ ಸುಣ್ಣ ಅಥವಾ ಡೊಲೊಮೈಟ್ ಸುಣ್ಣ ಕೊಡತಕ್ಕಂತಹ ಪದ್ಧತಿ ಇರುತ್ತೆ. ಇದನ್ನ ಕೊಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಣ್ಣಿನ ರಸಸಾರ ಸ್ವಲ್ಪ ಹೆಚ್ಚಾಗಿ ತಟಸ್ಥಕ್ಕೆ ಬಂದಾಗ ಅವು ಏನೇ ಪೋಷಕಾಂಶಗಳನ್ನ ಕೊಟ್ಟರು ಸಹ ರಾಜನಕ ರಂಜಕ ಪೊಟ್ಯಾಶ್ ಆಗಿರ್ಬೋದು ಅಥವಾ ಲಘು ಪೋಷಕಾಂಶಗಳನ್ನ ಕೊಟ್ಟಾಗ ಗಿಡಕ್ಕೆ ಸಿಗುವ ಪ್ರಮಾಣ ಹೆಚ್ಚಾಗಿರುತ್ತೆ. ಜೊತೆಗೆ ಪೊಟ್ಯಾಶ್ ಗೊಬ್ಬರ ಇದೆಲ್ಲ ಏನ್ ಹೇಳಿದಾವೆ ಇವೆಲ್ಲ ರೋಗ ನಿರೋಧಕ ಶಕ್ತಿನ ಗಿಡಗಳಲ್ಲಿ ಹೆಚ್ಚಾಗಿ ತರೋದ್ರಿಂದ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೊಟ್ಯಾಶ್ ಗೊಬ್ಬರಗಳನ್ನ ಗಿಡಕ್ಕೆ ನೀಡೋದ್ರಿಂದ ರೋಗ ಬಂದೂ ಸಹ ರೋಗ ನಿರೋಧಕ ಶಕ್ತಿ ಮರದಲ್ಲಿ ಹೆಚ್ಚಾಗಿ ರೋಗಗಳನ್ನು ತಡೆಗಟ್ಟುವ ಪ್ರಮಾಣ ಸ್ವಲ್ಪ ಹೆಚ್ಚಾಗುತ್ತೆ. ನಂತರದಲ್ಲಿ ಮೊದಲೇ ಹೇಳಿದಾಗೆ ಪ್ರಿವೆಂಟಿವ್ ಸ್ಪ್ರೇಸ್ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಮುಂಜಾಗ್ರತಾ ಸಿಂಪಡಣೆಗಳನ್ನ ನಾವು ಕೈಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ರೋಗ ಬರ್ತಕ್ಕಂತ ಪ್ರಮಾಣ ಕಡಿಮೆ ಆಗುತ್ತೆ. ಮೋರ್ ದ ಪ್ರಿವೆನ್ಷನ್ ಮೋರ್ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದೇ ತರನೇ ಪ್ರಿವೆಂಟಿವ್ ಸ್ಪ್ರೇಸ್ ಜೂನ್ 1st ಒಂದು ಟೈಮ್ ಬೋಳ ದ್ರವಣವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ನಂತರದಲ್ಲಿ ಮಳೆ ಹೆಚ್ಚಾಗಿ ಕಂಡಾಗ ಜೂನ್ 1st ಯಾವಾಗ ನಮಗೆ ಮಳೆ ಸ್ವಲ್ಪ ಗ್ಯಾಪ್ ಕೊಡುತ್ತೆ ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಇನ್ನೊಂದು ಟೈಮ್ ಬೋಳ ದ್ರವಣ ಆಗಿರ್ಬೋದು ಅಥವಾ ಯಾವ್ದೇ ಅಂತರ ಪಿಶಿಲೀಂಧ್ರನಾಶಕಗಳಾಗಿರ್ಬೋದು ಅಥವಾ ಮ್ಯಾಂಡಿಪ್ರೊಪಮೈಡ್ ಅಂತ ಏನೇ ಈ ಮುಂದೆ ತಿಳಿಸಿದ್ವಿ, ಇದನ್ನಾದ್ರೂ ನೀವು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಕೊಳೆ ರೋಗ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಹಾಗೂ ಮತ್ತೆ ಇನ್ನೊಂದು ಟೈಮ್ 45 ದಿನಗಳ ನಂತರದಲ್ಲಿ ಮತ್ತೆ ಇನ್ನೊಂದು ಸತಿ ಬೋಳ ದ್ರವಣ ಸಿಂಪಡಣೆ ಮಾಡ್ಬೇಕು. ಆದ್ರೆ ಸಾಧಾರಣವಾಗಿ 2-3 ಬಾರಿ ಸಿಂಪಡಣೆಯನ್ನು ಕೈಗೊಳ್ಳೋದು ಅನಿವಾರ್ಯ ಆಗಿರುತ್ತೆ ಮತ್ತು ಅವಶ್ಯಕತೆ. ಮತ್ತೆ ಕೆಳಗಡೆ ಬಿದ್ದಂತ ಕಾಯಿಗಳನ್ನ ಎಳೆ ಕಾಯಿಗಳನ್ನ ಎಲ್ಲ ಸಂಗ್ರಹಿಸಿ ಗುಂಡಿಯಲ್ಲಿ ಆಳವಾಗಿ ಅದನ್ನ ಹೂಳಬೇಕಾಗುತ್ತೆ, ಮುಚ್ಚಾಕ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದರ ಕವರ್ ನಲ್ಲಿ ಕ್ಲೀನ್ ಆಗಿ ಕಟ್ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ನೀರು ಇಲ್ಲದ ಪ್ರದೇಶದಲ್ಲಿ ಸಾಗಿಸ್ಬೇಕಾಗತ್ತೆ. ಮತ್ತೆ ನಾವು ತಗೊಂಡೋಗಿ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಆ ನೀರು ಎಲ್ಲೆಲ್ಲಿ ಹರಡೋಗುತ್ತೆ ಆ ಕಡೆ ಎಲ್ಲ ಹರಡೋ ಪ್ರಮಾಣ ಮತ್ತೆ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಈ ಫೈಟೋಫ್ಥರಮಿಡಿ ಏನ್ ಹೇಳಿದ್ವಿ, ಇದು ಹೆಚ್ಚಾಗಿ ನೀರು ಮತ್ತೆ ಶೀತ ವಾತಾವರಣವನ್ನು ಇಷ್ಟಪಟ್ಟು ಬದುಕತಕ್ಕಂತಹ ಒಂದು ಶಿಲೀಂಧ್ರ ಆಗಿರುತ್ತೆ ಪ್ರಮುಖವಾಗಿ. ಆದ್ರಿಂದ ಈಗ ಬಿದ್ದಂತಹ ಕಾಯಿಗಳನ್ನ ತಗೊಂಡು ಮತ್ತೆ ನೀರಿಗೆ ಹಾಕ್ಬೇಡಿ. ಆದಷ್ಟು ಗುಂಡಿ ತೆಗ್ಬಿಟ್ಟು ಹಾಕೋದಾಗಿರ್ಬೋದು ಅಥವಾ ತೋಟದಿಂದ ಬೇರೆ ಕಡೆ ನೀರು ಇರದೇ ಇರತಕ್ಕಂಥ ಪ್ರದೇಶದಲ್ಲಿ ಚೀಲದ ಕಟ್ಬಿಟ್ಟು ಹಾಕಿದ್ರು ನಡೆಯುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಡಿಕೆ ಬೆಳೆಯಲ್ಲಿ ಕಂಡುಬರುವಂತಹ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಎಸ್ ಜೆ ಕಿರಣ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9901748696. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9901748696. ತುಂಬ ಸಂತೋಷ ಡಾಕ್ಟರ್ ಕಿರಣ್ ಕುಮಾರ್ ಅವರೇ, ತಾವಿದುವರೆಗೂ ಈ ಅಡಿಕೆ ಬೆಳೆಯನ್ನು ಬಾಧಿಸುವಂಥ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪೇಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ. ಅರಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 24,500 ರೂಪಾಯಿ. ಅರಬಿಕಾ ಚೆರಿ 12,500 ರೂಪಾಯಿಂದ 14,000 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 14,800 ರೂಪಾಯಿಂದ 15,600 ರೂಪಾಯಿ. ರೋಬಸ್ಟಾ ಚೆರಿ 8,700 ರೂಪಾಯಿಂದ 10,200 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿತ್ಯರ ಸುದ್ದಿ. ಬೆಟ್ಟಗೇರಿ ಕಾರಳಾನ ಪೌಡಂಡ ಪೌತಿ ದೇವಯ್ಯ ಅಂಗಡಮು ಸುಭಾಷ್ ಶಶಿಯಂಗ ಇಂದು ಪಲಾಕ ಬೆಂಗಳೂರಿನ ಮರಣಪಟ್ಟಿತು. 51 ಪೈತ್ರ ಪೌಡಂಡ ಸುಭಾಷ್ ಶಶಿಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆ ಮೀದ ಬೆಟ್ಟಗೇರಿಲುಳ್ಳ ಅಂಗಡ ಒಕ್ಕತ್ತೂಟುಗಳತ್ತ ನಡಪ ಅಂದು ಅಂಗಡ ಮನೆಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಶೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕೊಡಗಿನ ಹಿರಿಯವು ಉಳಿಸಿ ಬೆಳೆಸಿಕೊಂಡು ಬಂದಿರುವ ಕೃಷಿ ಪದ್ಧತಿ, ಸಂಸ್ಕೃತಿ, ಕಲೆ, ಪರಂಪರೆಗಳನ್ನ ಇಂದಿನ ಯುವಜನ ಮರೆಯದೆ ಮುಂದುವರಿಸಿಕೊಂಡು ಹೋಗುವಂಗೆ ಆಕುತ್ತಾ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಹಂಗೆ ಶಾಸಕರಾದ ಎಎಸ್ ಪೊನ್ನಣ್ಣವು ಹೇಳಿಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಬಿದ್ದಾಟಂಡ ಕುಟುಂಬ, ನಾಕನಾಡು ಫ್ರಂಟರ್ಸ್ ಕ್ಲಬ್ ಸೇರಿದಂಗೆ ಬೇರೆ ಬೇರೆ ಸಂಘಟನೆಗಳ ಕೂಡುಕಟ್ಟಲಿ ನಪ್ಪೊಕ್ಲನ ಬಿದ್ದಾಟಂಡ ಕುಟುಂಬಸ್ಥರ ಗದ್ದೆಯಲ್ಲಿ ಇಂದು ನಡೆದ ಐಪಣಿರ ಐಮೆ ಪಿಂಜ ಕಳಿ ಪೈಪೋಟಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಅಕಾಡೆಮಿನ ಅಧ್ಯಕ್ಷರಾದ ಅಜ್ಜನಿಕಂಡ ಸಿ ಮಹೇಶ್ ನಚ್ಚಯ್ಯವು ಮಾತಾಡಿ, ಕೊಡವ ಭಾಷಿಕರು ಹಿಂದಿನ ಕೃಷಿ ಪದ್ಧತಿನ ಉಳಿಸಿಕೊಂಡು ಜನಾಂಗದ ಅಭಿವೃದ್ಧಿಗೆ ಎಲ್ಲವೂ ಕೈಜೋಡಿಸೋಕೂತ ಹೇಳ್ದು. ಈ ಸಂಬಂಧ ಅಕಾಡೆಮಿ ಕಡೆಯಿಂದ ಬೇರೆ ಬೇರೆ ಆಟೋಟ ಸ್ಪರ್ಧೆಗ, ನಾಟಿ ಓಟ, ಅಗೆ ತೆಗೆಯೋದು ಸೇರಿದಂಗೆ ಬೇರೆ ಬೇರೆ ಸ್ಪರ್ಧೆಗ ನಡೆದು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆನ ಕಡೆಯಿಂದ ವಿಶ್ವದ ಬುಡಕಟ್ಟು ಆದಿವಾಸಿ ಜನರ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇದೇ 9ಕ್ಕೆ ಕುಶಲ್ನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗ್ರಾಮದ ಗಿರಿಜನರ ಪುನರ್ವಸತಿ ಕೇಂದ್ರದಲ್ಲಿ ವಿಶ್ವ ಬುಡಕಟ್ಟು ಜನರ ದಿನಾಚರಣೆ 2025 ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಏರ್ಪಾಟು ಮಾಡಲಾಗುತ್ತ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂವು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ಜಂಬರ ಆಟಿಕೂಟ ಕಾರ್ಯಕ್ರಮ ಇದೇ ತಿಂಗಳ 10ಕ್ಕೆ ಅಡಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಬಾಡಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಕುಣಿತ, ಭಜನೆ, ಸೋಬಾನೆ, ಅಜ್ಜಿಕತ್ತೆ, ಅಗೆ ತೆಗೆ ಕನ ಹಾಡುವ ಹಾಡು, ಕಾಯಿಗೆ ಕಲ್ಲು ಹೊಡೆಯೋದು, ಸಣ್ಣ ಮಕ್ಕಳಿಗೆ ಲಕ್ಕಿ ಗೇಮ್ ಸೇರಿದಂಗೆ ಬೇರೆ ಬೇರೆ ತರದ ಸ್ಪರ್ಧೆಗೆ ನಡೆದಿದೆ ಅಂತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿದರು. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ಮಡಿಕೇರಿ, ಕೆನರಾ ಬ್ಯಾಂಕ್ ಮುಖ್ಯ ಶಾಖೆ ಮಡಿಕೇರಿ ಹಂಗೆ ಮದೆನಾಡು ಗ್ರಾಮ ಪಂಚಾಯತಿನ ಕೂಡುಕಟ್ಟಲ್ಲಿ ಕೇಂದ್ರ ಸರ್ಕಾರದ ಆದೇಶದಂಗೆ ವರ್ಸೋಳು ನಡೆಸುವ ಜನಸುರಕ್ಷಾ ಅಭಿಯಾನ ಮದೆ ಗ್ರಾಮಲ್ಲಿ ನಡೆದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಕೆನರಾ ಬ್ಯಾಂಕ್ನ ಎಜಿಎಂ ರಾಜೇಶ್ ಕುಮಾರವು, ಜನ ಕಡ್ಡಾಯವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಮಾಡಿಸಿ ಅದರ ಪ್ರಯೋಜನ ಪಡ್ಕೊಳ್ಳೋಕ್ಕೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ ವರ್ಷಕ್ಕೆ 20 ರೂಪಾಯಿ ಕಟ್ಟಿ ಅಪಘಾತ ವಿಮೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮೆ ಯೋಜನೆಯಡಿ ವರ್ಷಕ್ಕೆ 436 ರೂಪಾಯಿ ಕಟ್ಟಿ 2 ಲಕ್ಷಗಳ ವಿಮೆ ಪಡ್ಕೊಳಕ್ಕೆ, ಹಂಗೆ ಅಟಲ್ ಪಿಂಚಣಿ ಯೋಜನೆಯಡಿ ವಂತಿಕೆ ಪಾವತಿ ಮಾಡಿ 60 ವರ್ಷ ಆದ ಮೇಲೆ ತಿಂಗಳಿಗೆ 1,000 ರೂಪಾಯಿಗಳಿಂದ 5,000 ರೂಪಾಯಿಗೆ ಮುಟ್ಟ ಪಿಂಚಣಿ ಹಣ ಪಡ್ಕೊಳಕ್ಕೆ ಅಂತ ಹೇಳಿದು. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ, ಮೌಲ್ಯಾಧಾರಿತ ಮತ್ತು ವೈಯಕ್ತಿಕಗೊಳಿಸಿದ ಮಾರ್ಗದರ್ಶನ ನೀಡುವ ಮೂಲಕ ಜಾಗತಿಕ ಶಿಕ್ಷಣ ಪ್ರಯಾಣನ ಸರಳೀಕರಿಸಿಕೆ ಮತ್ತು ಸುರಕ್ಷಿತಗೊಳಿಸಿಕೆ ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ಕಡೆಯಿಂದ ಸ್ಟಡಿ ಅಬ್ರಾಡ್ ಎಕ್ಸ್ಪೋ 2025 ಕಾರ್ಯಕ್ರಮ ಇದೇ 17ರ ಬೆಳಿಗ್ಗೆ 10 ಗಂಟೆಯಿಂದ ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದಿದೆ. ಕುಸಿರವು ಆಗಸ್ಟ್ 12ರೊಳಗೆ ನೋಂದಾಯಿಸಿ ಕಣಕ್ಕಂತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯವರು ತಿಳಿಸಿದರು. ಗೌಡ ಸಮಾಜ ಚೇರಂಬಾಣೆ, ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರು ಕೂಡುಕಟ್ಟಲಿ ಆರ್ಟಿ ಜಂಬರ 2025 ಸಂಪ್ರದಾಯದ ತಿಂಡಿ ತಿನಿಗ ಮತ್ತು ಸಂಪ್ರದಾಯದ ಪಾರಂಪರಿಕ ವಸ್ತುಗಳ ಪ್ರದರ್ಶನ ಇದೇ 10ರ ಐತವಾರ ಬೆಳಿಗ್ಗೆ 10 ಗಂಟೆಗೆ ಚೇರಂಬಾಣೆ ಗೌಡ ಸಮಾಜ ಕಾರುಗುಂದಲ್ಲಿ ನಡೆದಿದೆ. ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ 13ರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಸೋಮರ್ಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿಗಳನ್ನ ಹಂಚಿಕೆ ಮಾಡಿ ತುಂಬಿಸಿದ ಹಂಗೆ ನೋಟರಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ತಕೊಂಡವೆ. ಜಾಸ್ತಿ ಮಾಹಿತಿ ಬೇಕರೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿನ ಸಂಪರ್ಕ ಮಾಡಕ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿನಲ್ಲಿ ಖಾಲಿ ಇರುವ 11ನೇ ತರಗತಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಪ್ರವೇಶಕ್ಕೆ ಅರ್ಜಿ ಕರೆದಳು. ಕೊಡಗು ಜಿಲ್ಲೆಯ ಅರ್ಹ ಅಭ್ಯರ್ಥಿಗ ಶೇಕಡ 60 ಅಂಕ ತಕೊಂಡಿರುವ ಆನ್ಲೈನ್ ಮೂಲಕ ಇದೇ ತಿಂಗಳ 10ರೊಳಗೆ ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಗಾಳಿಬೀಡಲಿರುವ ನವೋದಯ ವಿದ್ಯಾಲಯನ ಸಂಪರ್ಕಿಸಕ್ಕೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್, ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ, ಶಿವಾನಿ, ನೂತನ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್.